ಬಿಪಿ ಶುಗರ್ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದುವರೆಗೆ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಈಗ ಕೇಳಿ ಹಾದಿಕೆರೆಯ ದಯಾನಂದ್ ಅವರ ರೈತ ಕಥೆ. ಹೆಸರು ದಯಾನಂದ್ ಅಂತ, ಹಾದಿಕೆರೆ, ವೃತ್ತಿಪರ ರೈತರು. ಏನ್ ವ್ಯವಸಾಯ ಮಾಡ್ತೀರಿ? ನಮ್ದು ವ್ಯವಸಾಯ ಅಂದ್ರೆ ಅಡಿಕೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅಡಿಕೆನೆ ಒಂದ್ ಕೆಲಸ ನಮಗೆ. ಅಡಿಕೆ ಯಾವ ರೀತಿ ರೇಖೆ ಮಾಡಬಹುದು, ಯಾವ್ಯಾವ ಟೈಮಲ್ಲಿ ಕೆಡಬೇಕು, ತಿಂಗಳಿಗೆ ಎಷ್ಟು ಸರಿ ಕೆಡಬೇಕು, ಮತ್ತೆ ಯಾವ ಟೈಮಲ್ಲಿ ಅಡಿಕೆ ಬರುತ್ತೆ ಆ ಟೈಮಲ್ಲಿ ಮಾತ್ರ ಅಡಿಕೆ ಕೆಡ್ಕೊಂಡು ಬೇಸಿಗೆ ಟೈಮಲ್ಲ ಮನೆ ಕೆಲಸ, ಅದಕ್ಕೆ ತೋಟಗಳಿಗೆ ನೀರು ಹೊಡಿಬೇಕು, ಮತ್ತೆ ಇವ ಸರಿ ಮೋಟರ್ಗಳು ಸುಡ್ತಾ ಇರ್ತವೆ, ಈ ಕರೆಂಟ್ ಪ್ರಾಬ್ಲಮ್, ಕರೆಂಟ್ ಇಲ್ದಂಗಿದ್ರೆ ಜನರೇಟರ್ ಇಟ್ಕೊಂಡು ನೀರು ಹೊಡಿಬೇಕು. ಈ ತರ ಅಡಿಕೆ ತೋಟ ಸಾಕೊಂಡು ತೋಕಾ ಇದೀವಿ. ಸಾಕೋದು ಅಂದ್ರೆ ನೀವು ಸ್ವಂತ ತೋಟ ಇದೆಯಾ ಅಥವಾ ಹೇಗೆ? ನಮ್ದು ಸ್ವಂತ ತೋಟನು ಇದೆ ಅಂತಂದ್ರೆ ಬೇರೆಯವರಿಗೆ ಈ ರೀತಿ ಮಾಡ್ಕೊಳ್ರಿ ಅಂತ ಒಂದು ಮಾದರಿಯಾಗಿ ಹೇಳ್ಕೊಂತ ನಮ್ ಸ್ವಂತ ತೋಟನು ಸಾಕೊಂಡು ತೋಕಾದಿ. ಎಷ್ಟು ಎಕರೆ ಇದೆ ನಮ್ದು? ಈಗ ಫಸ್ಲಿ ಬಂದಿರೋದು ಒಂದ್ 2 ಎಕರೆ ಇದೆ. ಈಗ ಸಣ್ಣ ಗಿಡ ಅಂದ್ರೆ ಸುಮಾರು ಒಂದು 4 ವರ್ಷದ ಗಿಡ, ಒಂದ್ 3 ಎಕರೆ ಇದೆ. ಎಲ್ಲೆಲ್ಲಿ ಹೋಗ್ತೀರಿ ನೀವು? ಈ ಒಂದು ಕೆಲಸಗಳು ಹೇಳಿದ್ರಲ್ಲ, ಅಕಸ್ಮಾತ್ ಯಾರೋ ತುಂಬಾ ದೂರ ದೂರದಿಂದ ಕರೆದ್ರು. ದೂರ ದೂರದೂರ ಅಂತಂದ್ರೆ ನಮ್ಮ ಸ್ನೇಹಿತರೇ ಆಗ್ಲಿ, ನಮ್ ನೆಂಟರಿಷ್ಟರೇ ಆಗ್ಲಿ, ಒಂದ್ ಸ್ವಲ್ಪ ಅಡಿಕೆ ಬಗ್ಗೆ ಅವ್ರಿಗಿನ ಅನುಭವ ಇರಲ್ಲ. ನೋಡಪ್ಪ ನಾವು ಈ ತರ ಬೆಳೀತಿದ್ವಿ, ಅವರೆಲ್ಲ ಒಂದ್ ಸ್ವಲ್ಪ ಈರುಳ್ಳಿ ಸೀಮೆ ಅಂತಂದ್ರೆ ಈ ಕಡೆ ಮೂಡ್ಲಿ ಸೀಮೆ ಸೈಡರು, ಅವರೆಲ್ಲ ಈಗ ಇತ್ತೀಚಿನ ಇದರಲ್ಲಿ ಬೋರ್ ಕೊರ್ಸಿ, ಅದು ಈಗ ಭದ್ರಾ ಮೇಲ್ದಂಡೆ ಯೋಜನೆ ಇದ್ರ ಮೇಲೆ ಸ್ವಲ್ಪ ನೀರು ಹೋಗ್ತಾ ಇರೋದ್ರಿಂದ ಅವ್ರಿಗೆ ಈಗ ಬೋರ್ವೆಲ್ ಕೊರ್ಸ್ಬೇಕು ಅನ್ನೋ ಒಂದ್ ಮನಸ ಇದೆ. ಹಂಗಾಗಿ ಬೋರ್ ಕೊರಿಸ್ತಿದಾರೆ, ಆದಷ್ಟು ತಕ್ಕ ಮಟ್ಟಿಗೆ ನೀರು ಬೀಳ್ತದವೆ. ಹಂಗಾಗಿ ಈಗ ಅಡಿಕೆ ಸಸ್ಯ ಹಾಕಿ ನಾವು ಒಂದ್ ಸ್ವಲ್ಪ ಮುಂದ್ ಬರೋಣ. ಈರುಳ್ಳಿಯಲ್ಲಿ ಆಗಲ್ಲ ನಮಗೆ, ಎನಿ ಟೈಮ್ ಈರುಳ್ಳಿ ರೇಟ್ ಸಿಗಲ್ಲ. ಈ ಸರಿ ಎಲ್ಲ ಒಂದ್ಸರಿ ಸಿಕ್ಕಿದೆ ರೇಟು, ಎನಿ ಟೈಮ್ ಈರುಳ್ಳಿ ರೇಟ್ ಸಿಗಲ್ಲ, ನಾವು ಒಂದ್ ಸ್ವಲ್ಪ ಅಡಿಕೆ ಹಾಕೊಂಡು ಅಡಿಕೆ ಬೆಳೆಯೋಣ ಅಂತ ಇದ್ ಮಾಡ್ತಿದಾರೆ. ಹಂಗಾಗಿ ಬೋರ್ ಕೊರ್ಸಿದಾರೆ, ನೀರ್ ಬಿದ್ದಿದೆ. ಈಗ ಅವ್ರಿಗೆ ಒಂದ್ ಸ್ವಲ್ಪ ಅಡಿಕೆ ಸೋಸೆ ಹಾಕೊಟ್ಟು ಸ್ವಲ್ಪ ಡ್ರಿಪ್ ಎಲ್ಲ ಮಾಡ್ಕೊಟ್ಟು ಒಂದ್ ಸ್ವಲ್ಪ ನೀರ್ ಈ ತರ ಮೇಂಟೈನ್ ಮಾಡ್ಕೊಂಡೋಗ್ರಿ, ಮಳೆಗಾಲದಲ್ಲೇ ಆಗ್ಲಿ ಬೇಸಿಗೆಯಲ್ಲೇ ಆಗ್ಲಿ. ಅಕಸ್ಮಾತ್ ಎಲ್ಲ ತಗ್ಗಿನ ಪ್ರದೇಶದಲ್ಲಿ ನೀರ್ ನಿಲ್ಲಂಗಿದ್ರೆ ಅಡಿಕೆ ಗಿಡಕ್ಕೆ ಮಾತ್ರ ಯಾವ್ದೇ ಕಾರಣಕ್ಕೂ ಶೀತ ಬಾರದು, ಎಲ್ಲ ಕಾಲುವೆ ರೀತಿಯಲ್ಲಿ ಕಾಲುವೆ ಮಾಡ್ಕೊಂಡೋಗ್ರಿ ಅಂತ ಹೇಳಿ ಒಂದ್ ಇದ್ ಮಾಡಬಹುದು. ಈ ಗಾಡಿ ಏನಾರ ಕೆಟ್ಟೋದ್ರೆ ಮೆಕ್ಯಾನಿಕ್ ಗಳನ್ನ ಹೋಗ್ತೀರಿ, ಹಿಂಗ ಅಡಿಕೆ ತೋಟಕ್ಕೆ ನಿಮ್ಗೆ ಮೆಕ್ಯಾನಿಕ್ ಅನ್ಬಹುದು? ಅಡಿಕೆ ತೋಟಕ್ಕೆ ಮೆಕ್ಯಾನಿಕ್ ಅಂತೇನಲ್ಲ, ಆದ್ರೆ ಒಂದ್ ಸ್ವಲ್ಪ ಕಡಿಮೆ ಏಜ್ ಅಲ್ಲಿ ಒಂದ್ ಸ್ವಲ್ಪ ತಿಳುವಳಿಕೆ ಪಡೆದಿದ್ದೀನಿ ಆದಷ್ಟು ಒಂದ್ ಸ್ವಲ್ಪ. ಈಗ ತೀರಾ ಈಗ ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಅಡಿಕೆ ಕೆಡಬೇಕಾರೆ ನಾವೊಬ್ಬ ಕೊನಕಾರ. ಆಕ್ಚುಲಿ ಈಗ ನಮ್ ಕಡೆಯಲ್ಲಿ ಅಡಿಕೆ ಕೊಯ್ಯೋದು ಭಾರಿ ಕಷ್ಟ. ಈಗ ಮರದಿಂದ ಮರಕ್ಕೆ ಜಂಪ್ ಮಾಡೋ ಅಂತ ಹಳೆ ತೋಟದ ಕೊನಕಾರರುಗಳು ಅದರೆ, ಸೊಟ್ಸ್ ತೋಟದ ಕೊನಕಾರರುಗಳು ಅದರೆ, ಒಂದ್ ಗಳ ಇಟ್ಕೊಂಡು ಒಬ್ಬ ಕೊನಕಾರ ಒಂದ್ ಬ್ಯಾಲೆನ್ಸ್ ಮಾಡ್ಕೊಂಡು ಅಡಿಕೆ ಕೊಯ್ಬೇಕು ಅಂದ್ರೆ ಭಾರಿ ಕಷ್ಟ. ಅವನಿಗೆ ಏನಪ್ಪ ಅಂತಂದ್ರೆ ಒಂದು 1,200 ರೂಪಾಯಿ 1,500 ರೂಪಾಯಿ ಕೂಲಿ ಕೊಡಬಹುದು. ಹಳೆ ತೋಟತನಿಗೆ 1,500 ಕೊಡ್ತಾರೆ. ಇಂತ ಸೊಸ್ ತೋಟ ಕೊಯ್ಯರಿಗೆ ಒಂದ್ 6-7 ಮಾರು 8 ಮಾರು ಒಳಗೆ ಕೊಯ್ಯಂತನಿಗೆ 1,200 ರೂಪಾಯಿ ಕೂಲಿ ಕೊಡ್ತಾರೆ. ಆದ್ರೆ 8 ಮರಿಗಳ ಅಂದ್ರೆ ಒಂದ್ ಬಿದಿರುಗಳ 20 ಕೆಜಿ ವೆಯ್ಟ್ ಬರುತ್ತೆ. ಆ 20 ಕೆಜಿ ವೆಯ್ಟ್ ಗಳ ಇಟ್ಕೊಂಡು ಅವನು ಇಡೀ ಒಂದು ದಿವಸ ಪೂರ್ತಿ ಅಡಿಕೆ ಕೊಯ್ಬೇಕು ಅಂದ್ರೆ ಅದ್ ಅವನ್ ಕಷ್ಟ, ಅವನಿಗೆ ಗೊತ್ತು. ಆದ್ರೆ ಅಂತ ಒಂದು ಪ್ರಾಬ್ಲಮ್ ನಮ್ ಕಡೆ ಅಡಿಕೆ ಕೊಯ್ಯ ಇದ್ರಲ್ಲಿ ಭಾರಿ ಪ್ರಾಬ್ಲಮ್ ಇದೆ. ಅದರಲ್ಲೂ ಈಗಿನ ಟೆಕ್ನಾಲಜಿ ಪ್ರಕಾರ ಭಾರಿ ಮಿಷಿನ್ಗಳು ಯಂತ್ರೋಪಕರಣಗಳೆಲ್ಲ ಬಂದಿದಾವೆ. ಆದ್ರೂ ಅದೆಲ್ಲ ಇಲ್ಲಿ ನಾವು ಇಟ್ಕೊಂಡು ಸಂಪರ್ಸಕ್ ಆಗಲ್ಲ. ಆದ್ರೂ ನಾವು ಅಡಿಕೆ ಅಂತ ಇದ್ರಲ್ಲೂ ಈಗ ಕೂಲರ್ ಸಿಗಲ್ಲ ಅಂತೇಳಿ ಈಗ ಒಬ್ಬ ಕೊನಕಾರ ಒಬ್ಬ ಸಿಕ್ಕಿರೆ, ಒಬ್ಬ ಕೈಯಾಳ್ಗಳು ಬೇಕಾದ್ರೆ ಯಾರು ಬೇಕಾದ್ರೂ ಸಿಕ್ಕಿ ಬರ್ಬೋದು. ಆದ್ರೆ ಕೊನಕಾರ ಒಬ್ಬ ತಾಟೋಡಿಯನೊಬ್ಬ ಇಬ್ರು ಸಿಕ್ಕಿರೆ ಸಾಕು, ಇನ್ನ ಮಾಮೂಲಿ ಕೈಯಾಳ್ಗಳು ಬೇಕಾದ್ರೆ ಹುಡುಕೊಂಡು ಕೆಲಸ ಮಾಡಿಸ್ಬೋದು. ಮೇನ್ ಬೇಕಾದ ಏನಪ್ಪ ಅಂತಂದ್ರೆ ಒಬ್ಬ ಅಡಿಕೆ ಚೇಣಿ ಮಾಡ್ಕೊಂಡು ಒಬ್ಬ ಅಡಿಕೆ ರೇಖೆ ಮಾಡೋನಿಗೆ ಒಬ್ಬ ಕೊನಕಾರ ಒಬ್ಬ ತಾಟೋಡಿಯನೊಬ್ಬ ಅವರಿಬ್ರು ಸಿಕ್ಕಿರೆ ಇನ್ನೆಲ್ಲ ಸುಮವಾಗಿ ಕೆಲಸ ಮಾಡ್ಕೊಂತ ಹೋಗ್ತಾರೆ. ಎಲ್ ಕಲ್ತರಿ ಇದನ್ನ?